ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾ. ಇದೇನಾಗ್ತದೆ ಅಂದ್ರೆ ಇದು ದ್ವಿದಳ ಧಾನ್ಯಗಳಿಗೆ ಮಾತ್ರ ಉಪಯೋಗ ಮಾಡ್ತೀವಿ. ಈ ಪಲ್ಸ್ ಕ್ರಾಪ್ ಗಳಂತೀವಿ, ದ್ವಿದಳ ಧಾನ್ಯಗಳು, ಶೇಂಗಾ, ಹುರುಳಿ, ಉದ್ದು, ಹೆಸರು, ಆ ತರದ ದ್ವಿದಳ ಧಾನ್ಯಗಳನ್ನು ನೀವು ದ್ವಿದಳಗಳನ್ನ ಯಾವ್ದೇ ತಗೊಂಡ್ರೆ, ಒಂದು ಗಿಡವನ್ನು ಕಿತ್ ನೋಡಿದಾಗ ನೀವು ಬೇರಲ್ಲಿ ಬೇರೆ ಗಂಟುಗಳನ್ನು ನೋಡಬಹುದು. ಗಂಟುಗಳಿರ್ತವೆ ಬೇರಲ್ಲಿ, ಹೌದು, ಬೇರೆ ಗಂಟುಗಳು ಇರ್ತವೆ. ಆ ಗಂಟುಗಳು ಏನಂದ್ರೆ ಈ ಸೂಕ್ಷ್ಮಾಣುಗಳಿಗಿದ್ದ ಮಾತ್ರ ಬೇರೆ ಗಂಟುಗಳು ಇರ್ತದೆ. ಓಹೋ, ಮತ್ತ ಆ ಬೇರು ಗಂಟುಗಳನ್ನು ನೀವು ಕಟ್ ಮಾಡಿ ನೋಡಿದ್ರೆ ಕೆಂಪು ಬಣ್ಣದಿರ್ತದೆ ಮಧ್ಯ. ಆ ಕೆಂಪು ಬಣ್ಣದ ಏನದು, ಅದು ರೈಜೋಬಿಯಂ ಅಂತ. ಏನಾಗ್ತದೆ ಅಂದ್ರೆ ನೀವು ನಾವೇ ಸೂಕ್ಷ್ಮವಾಗಿ ನೋಡಬಹುದು, ಒಂದೇ ಹೊಲದಲ್ಲಿ ಉತ್ತಮವಾದ ಗಿಡವನ್ನು ಕಿತ್ ನೋಡಿ, ಇನ್ನೊಂದು ಬೆಳವಣಿಗೆ ಇಲ್ಲದೇ ಎರಡು ಗಿಡವನ್ನು ಕಿತ್ ನೋಡಿದಾಗ ನಮಗೆ ಅನುಭವ ಬರ್ತದೆ, ಯಾವುದು ಉತ್ತಮವಾಗಿ ಬೆಳೆದಿದೆ ಅಲ್ಲಿ ಉತ್ತಮವಾಗಿ ಬೇರು ಗಂಟುಗಳು ಇರ್ತದೆ. ತುಂಬಾ ಚೆನ್ನಾಗಿರುತ್ತೆ ಬೇರು ಗಂಟುಗಳು, ಎಲ್ಲಿ ಯಾವುದರಲ್ಲಿ ಚೆನ್ನಾಗಿರುತ್ತೆ ಅದು ಫಲವತ್ತಾಗಿರ್ತದೆ ಆ ಗಿಡ. ಅದೇನಾಗ್ತದೆ ಅಂದ್ರೆ ಅದು ಬೇರು ಗಂಟು ವಾತಾವರಣದಲ್ಲಿ ಸಾರಜನಕವನ್ನ ಹಿಡಿದ್ಬಿಟ್ಟು ಆ ಬೇರೊಳಗೆ ಕೊಡ್ತದೆ. ಬೇರೆ ಕೊಟ್ಟಾಗ ಏನಾಗ್ತದೆ, ನೈಟ್ರೋಜನ್ ಚೆನ್ನಾಗಿ ಸಿಗ್ತದೆ, ಅಂದ್ರೆ ಆರ್ಗ್ಯಾನಿಕ್ ನೈಟ್ರೋಜನ್ ಸಿಗ್ತದೆ. ಅದಕ್ಕೆ ಸಾವಯವ ಸಾರಜನಕ ಸಿಕ್ಕಾಗ ತುಂಬಾ ಚೆನ್ನಾಗಿ ಫಲವತ್ತತೆ ಆಗ್ತದೆ. ಈ ರೀತಿಯಾಗಿ ನಾವು ರೈಜೋಬಿಯಂ ಗೊಬ್ಬರವನ್ನ ನಾವೇನ್ ಒಂದ್ ಎಕರೆಗೆ 2 kg ಬೇಕಾಗುತ್ತೆ ಅಷ್ಟೇ, 2 kg ಅಷ್ಟೇ, 1 ಎಕರೆಗೆ 1 ಎಕರೆಗೆ 2-3 kg ಹಾಕಿದ್ರೆ ಸಾಕಾಗ್ತದೆ. ಇವತ್ತು ಇದು ರೈತ ಸಂಪರ್ಕ ಕೇಂದ್ರಗಳು ಕೂಡ ಸಿಗ್ತಾ ಇದೆ, ಈ ಪ್ರೈವೇಟ್ ಗೊಬ್ಬರದ ಅಂಗಡಿಗಳಲ್ಲಿ ಕೂಡ ಸಿಗ್ತಾ ಇದೆ. ಇದು ಕಾಸ್ಟ್ ಕೂಡ ತುಂಬಾ ಕಮ್ಮಿ ಇದೆ. ಯಾವುದೇ ಜೈವಿಕ ಗೊಬ್ಬರ ತಗೊಂಡ್ರು ಕೂಡ ನಿಮಗೆ 60-100 rupees ಒಳಗೆ ಇದೆ ಕೆಜಿ, ಜಾಸ್ತಿ ಏನೂ ಇಲ್ಲ. ಇದೇನಾಗ್ತದೆ ಅಂದ್ರೆ ನಿಮಗೆ ಲಿಗ್ನೈಟ್ ಕಪ್ಪು ಪುಡಿ ರೂಪದಲ್ಲಿ ಬರ್ತದೆ, ಇಲ್ಲ ಬಿಳಿ ಪುಡಿ ರೂಪದಲ್ಲಿ ಬರ್ತದೆ, ಇಲ್ಲ ಈಗ ದ್ರವ ರೂಪದಲ್ಲೂ ಕೂಡ ಬರ್ತಾ ಇದೆ. ಇದನ್ನ ನಾವು 1 ಎಕರೆಗೆ ಹಾಕೋದ್ರಿಂದ ಸುಮಾರು ನಾವು ಈಗ 100 kg ಯೂರಿಯಾ ಕೊಡ್ತೀವಿ ಅಂತ ಇಟ್ಕೊಳ್ರಿ, ನಾವು ಬರೀ 70 kg ಕೊಟ್ರೆ ಸಾಕು, ಸಾಕಾಗುತ್ತೆ ಸಾಕಾಗುತ್ತೆ. ಅಲ್ಲಿ ನಾವು 30% ಉಳಿದಲ್ಲಿ ನಮಗೆ ಕಾಸ್ಟ್ ಕೂಡ ಕಮ್ಮಿ ಆಗ್ತದೆ. ನಮಗೆ ಕಾಸ್ಟ್ ಕಮ್ಮಿಕ್ಕಿಂತ ಜೊತೆಗೆ ಭೂಮಿಯ ಫಲವತ್ತತೆ ಅದು ಇಂಪಾರ್ಟೆಂಟ್ ಅಲ್ವಾ, ಅದು ಬಹಳ ಮುಖ್ಯ ಆಗ್ತದೆ, ಅದು ಇಂಪಾರ್ಟೆಂಟ್. ಆದ್ರಿಂದ ನಮಗೆ ಈ ರೈಜೋಗ್ಯ ದ್ವಿದಳ ಧಾನ್ಯಗಳಿಗೆ ಇದು ರೆಕಮೆಂಡೇಶನ್ ಕೂಡ ಇದೆ. ದ್ವಿದಳ ಧಾನ್ಯಗಳಿಗೆ ರೈಜೋಬಿಯಂ ಗೊಬ್ಬರ ಉಪಯೋಗ ಮಾಡಲೇಬೇಕು ಅಂತೇಳಿ ರೆಕಮೆಂಡೇಶನ್ ಕೂಡ ಇದೆ. ಇತ್ತೀಚೆಗೆ ಜೈವಿಕ ಗೊಬ್ಬರಗಳಿಗೆ ತುಂಬಾ ಮಹತ್ವ ಬರ್ತಾ ಇದೆ. ಹಾಗಾಗಿ ಇನ್ನು ನಾಗರಾಜ್ ಅವರೇ, ಮತ್ತೆ ಪೊಟ್ಯಾಷ್ ಮತ್ತೆ ಇನ್ನೊಂದು ರಂಜಕ, ಇದರಲ್ಲಿ ಸಾರಜನಕ ಇನ್ನೆರಡು ಇದಾವೆ, ಈಗ ಸಾರಜನಕದಲ್ಲಿ ಇನ್ನೆರಡು ಇದಾವೆ, ಈಗ ಅಜಿಟೋಬ್ಯಾಕ್ಟರ್ ಮತ್ತೆ ಅಜಸ್ಪೈರಿಲಮ್ ಅಂತೇಳ್ಬಿಟ್ಟು ಇವೆರಡು ಕೂಡ ನಾವು ಬೇರೆ ಈಗ ಏಕದಳ ಧಾನ್ಯಗಳಿಗೆ ತರಕಾರಿ ಬೆಳೆಗಳಿಗೆ ಎಲ್ಲ ಬೆಳೆಗಳು ಕೂಡ ಇವೆರಡು ಉಪಯೋಗ ಮಾಡೋದು, ಅಜಿಟೋಬ್ಯಾಕ್ಟರ್ ಮತ್ತೆ ಅಜಸ್ಪೈರಿಲಮ್ ಅಂತ. ಈ ಎರಡು ಇವು ಕೂಡ ಬ್ಯಾಕ್ಟೀರಿಯಾಗಳೇ, ಇವು ಬೇರು ಗಂಟು ಉತ್ಪತ್ತಿ ಮಾಡಲ್ಲ. ಇವೇನ್ ಮಾಡ್ತಾವ ಅಂದ್ರೆ ಆ ಬೇರ್ ಇರುತ್ತಲ್ಲ, ಬೇರಿನ ಜೊತೆನೆ ಬೆಳ್ಕೊಂತ ಹೋಗ್ತವೆ, ಬೇರಿನ ಸಹಯೋಗದೊಂದಿಗೆ ಬೆಳೀತವೆ. ಅವಾಗ ಏನಾಗ್ತದೆ ಅಂದ್ರೆ ಇವು ಕೂಡ ಅಷ್ಟೇ, ವಾತಾವರಣದಲ್ಲಿ ಸಾರಜನಕವನ್ನು ಹೀರಿಬಿಟ್ಟು ಬೇರುಗಳು ಕೊಡ್ಲಿಕ್ಕೆ ಉಪಯೋಗ. ಹಾಗಾದ್ರೆ ದ್ವಿದಳ ಧಾನ್ಯಕ್ಕೆ ಬಳಸುವಂತದ್ದು ರೈಜೋಮಿಯಂ ಮಾತ್ರ? ಹೌದು, ರೈಜೋಮಿಯಂ ದ್ವಿದಳದಲ್ಲಿ ಮಾತ್ರ ಬೆಳೆಸಬೇಕು, ಬೇರೆ ಬೆಳೆಗಳಿಗೆ ಅದು ಬರೋದಿಲ್ಲ. ಬೇರೆ ಬೆಳೆ, ಏಕದಳ ಬೆಳೆ, ತರಕಾರಿ ಬೆಳೆಗಳಿಗೆ ಅಥವಾ ನಮ್ಮ ತೋಟಗಾರಿಕಾ ಬೆಳೆಗಳಿಗಾದ್ರೆ ನಾವು ಅಜಿಟೋಬ್ಯಾಕ್ಟರ್ ಮತ್ತು ಅಜೋಸ್ಪರಿಲನ್ನ ಬೆಳೆಸಬಹುದು ಅವೆರಡನ್ನು. ಮತ್ತೆ ಇನ್ನೊಂದಂದ್ರೆ ಈಗ ಭತ್ತದ ಗದ್ದೆಗಳಲ್ಲಿ ಅಜೋಲ ಅಂತ ಸಿಗ್ತದೆ. ಅಜೋಲ ಅಂತ ಹೇಳ್ಬಿಟ್ಟು ಒಂದು ಅದು ಸಸ್ಯ, ನೀರಿನಲ್ಲಿ ಬೆಳೆಯುವಂತ ಸಸ್ಯ. ಆ ಸಸ್ಯ ನೀವು ಮೋಸ್ಟ್ಲಿ ಭತ್ತದ ಗದ್ದೆಲ್ಲಿ ನೋಡಿರ್ಬೋದು, ಹಸಿರು ಪಾಚಿ ಅಂತಾರಲ್ಲ ಮೇಲ್ಗಡೆ, ಅಲ್ಲ ಹಸಿರು ಪಾಚಿ ಬೇರೆ, ಅದು ಬೇರೆನಾ? ಇನ್ನೊಂದು ಒಂಥರ, ಇದು ಒಂದು ಸಸ್ಯ, ಸಣ್ಣ ಎಲೆಗಳಿರ್ತ ಆ ತರದ ನೀರು ತುಂಬಾ ಹರ್ಕೊಳ್ತದೆ ಅಜೋಲಾ ಅಂತ ಹೇಳ್ಬಿಟ್ಟು. ಅದ್ರ ಕೆಳಗಡೆ ಅನಬೆನ ಅಂತ ಒಂದು ಬ್ಯಾಕ್ಟೀರಿಯಾ ಇರ್ತದೆ ಎಲೆಗಳ ಹಿಂದ್ಗಡೆ. ಅದೇನ್ ಮಾಡ್ತದೆ ಅಂದ್ರೆ ಅನಬೆನ ವಾತಾವರಣ ಸಾರಜನಕ ಹಿಡಿದಿರ್ತದೆ. ಏನ್ ಮಾಡ್ತೀವಿ ನಾವು ಭತ್ತದ ಗದ್ದೆಗಳಲ್ಲಿ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತೀವಿ, ಸ್ವಲ್ಪ ಲೇಬರ್ ಅಂದ್ರೆ ಈಗ ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದೆ. ಹಾಗಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಅಟ್ಲೀಸ್ಟ್ 3-4 years ಭತ್ತದ ಗದ್ದೆಗಳಲ್ಲಿ ನೀವು ಅಜೋಲವನ್ನ ಬೆಳೆಸ್ಬಿಟ್ಟು ಅದನ್ನ ಭೂಮಿಗೆ ಸೇರಿಸಿದ್ರೆ ಒಳ್ಳೇದಂತ. ಏನಾಗ್ತದೆ, ನಾವು ಅದೇನ್ ಜಾಸ್ತಿ ಬೇಕಾಗಿಲ್ಲ, ಓದಿ 1 acre ಭತ್ತದ ಗದ್ದೆ ಅಂತ ಇಟ್ಕೊಳ್ಳಿ, ನೀವು ನಾಟಿ ಮಾಡೋಕ್ಕಿಂತ 20 days ಮೊದಲೇ ಸುಮಾರು ಒಂದು 10-20 kg ಅಜೋಲ ತಂದು ಆ ನೀರ್ ನಿಲ್ಸ್ಬಿಟ್ಟು ಚೆಲ್ಬಿಡೋದು 1 acre ಗದ್ದೆಲ್ಲ. ಅದೇನಾಗ್ತದೆ ನಿಮಗೆ 15 days ಸುಮಾರು 4,000 tons ಅಷ್ಟು ಬೆಳೀತದೆ, ಬಹಳ ಜೋರಾಗಿ ಬೆಳೀತದೆ ಅದು. ಹೇಗೆ ಇನ್ನೊಂದ್ಸರಿ ಹೇಳಿ? ಈಗ 1 acre ನಿಮಗೆ ಇದೆ, 1 acre ಭತ್ತದ ಗದ್ದೆ ಮಾಡ್ತೀರಾ, ನೀವು ನಾಟಿ ಮಾಡೋದ 25 days ಇದೆ, 25 days ಮುಂಚೆನೆ ಸ್ವಲ್ಪ ನೀರ್ ನಿಲ್ಸ್ಬಿಟ್ಟು ಈ ಅಜೋಲವನ್ನ ಹಾಕ್ಬಿಡೋದು ಜಮೀನಲ್ಲೇ. ಜಮೀನಲ್ಲೇ ನೀವು ಯಾವ ಜಮೀನಲ್ಲ, ಆ ಜಮೀನಲ್ಲೇ ಸಸಿ ಸಿಗುತ್ತೆ. ಅದು ಸಿಗುತ್ತೆ ನಿಮ್ಗೇನದು, ರೈತರಿಂದ ರೈತರಿಗೆ ಮಾಡ್ಕೋಬಹುದು, ಇಲ್ಲ ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಅಗ್ರಿಕಲ್ಚರ್ ಕಾಲ ಸಿಗ್ತದೆ. ನೀವು ಅಷ್ಟು 1 kg ತಗೊಂಬಂದ್ರೆ ಆಯ್ತು, ಅದನ್ನ ಗದ್ದೆ ಒಳಗೆ ಚೆಲ್ಬಿಡೋದು. 1 kg ತಂದು ನೀವೊಂದು 10x10 ಸ್ವಲ್ಪ ಹಾಕೊಂಡು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದು, ಒಂದು 10-20 kg ಮಾಡ್ಕೊಳ್ಳೋದು, ಬೇಗ ಒಂದು ವಾರದಲ್ಲಿ ಆಗ್ಬಿಡ್ತದೆ. ಒಂದು 10-20 kg 1 acre ಅಲ್ಲೆಲ್ಲ ಚೆಲ್ಬಿಡೋದು. ಅದೇನಾಗುತ್ತೆ, ಬರೀ 7-8 days ಫುಲ್ ಆವರ್ಸ್ಕೊಂಡ್ಬಿಡ್ತದೆ ಗದ್ದೆ, ತುಂಬಾ ಆವರ್ಸ್ಕೊಂಡ್ಬಿಡ್ತದೆ.

ರಂಜಕವನ್ನ ಹಾಕ್ತಾನೆ ಇದೀವಿ. ಏನಾಗ್ತದೆ ರಂಜಕ ಏನಂತಂದ್ರೆ ಅದು ಫಾಸ್ಫರಸ್ ಅಲ್ವಾ, ಅದು ಕರಗುವ ರೀತಿಯಲ್ಲಿ ಇದ್ದಾಗ ಮಾತ್ರ ಸಸಿಗಳು ತಗೊಳ್ತವೆ. ಅಂದ್ರೆ ಈಗ ನಾವು ಗೊಬ್ಬರ ಹಾಕ್ಬಿಟ್ರೆ ಅದಷ್ಟು ಸಸ್ಯಗಳು ಹೀರಿಕೊಳ್ಳಲ್ಲ, ಅದು ಅಲ್ಲೇ ಪ್ರಾಬ್ಲಮ್ ಆಗಿರೋದು. ಈಗ ನಾವು ರಂಜಕ ಗೊಬ್ಬರ ಹಾಕ್ಬಿಡ್ತೀವಿ, ಹಾಕಿದೇನಾಗ್ತಂದ್ರೆ ಅಲ್ಲಿ ಭೂಮಿಯಲ್ಲಿ ನಮ್ಮಲ್ಲಿ ಕಬ್ಬಿಣದ ಅಂಶ ಇರುತ್ತೆ, ಮ್ಯಾಂಗನೀಸ್ ಅಂಶ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ. ಈ ಫಾಸ್ಫರಸ್ ಅಂದ್ರೆ PO4 ಅಂತ ಫಾಸ್ಫೇಟ್. ಇದೇನಾಗ್ತದಂದ್ರೆ ನೀವು ಹಾಕಿದ ತಕ್ಷಣ ನಮ್ಮ ಭೂಮಿಯಲ್ಲಿ ಏನಾದರೂ ಮೆಗ್ನೀಷಿಯಂ ಅಂಶ ಐರನ್ ಅಂಶ ಜಾಸ್ತಿ ಇದ್ರೆ ಇದು ಫೆರಸ್ ಫಾಸ್ಫೇಟ್ ಆಗ್ತದೆ, ಮೆಗ್ನೀಷಿಯಂ ಫಾಸ್ಫೇಟ್ ಆಗ್ತದೆ. MG PO4 FE4 ಆದಾಗ ಏನಾಗ್ತದೆ ಅಂದ್ರೆ ಅದು ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತದೆ, ಸಸ್ಯಗಳಿಗೆ ಆಗೋದಿಲ್ಲ. ಅದು PO4 ಅಲ್ಲಿ ಇದ್ರೆ ಮಾತ್ರ ಇರ್ತದೆ. ಸುಮಾರಷ್ಟು ನೀವು ಹಾಕಿ 60-70% ಅಂಶ ಏನಾಗ್ತದೆ ಅಂದ್ರೆ ಈ ರೀತಿ ಕಾಂಪ್ಲೆಕ್ಸ್ ಫಾರ್ಮಿಂಗ್ ಆಗ್ಬಿಡುತ್ತದೆ. ವೇಸ್ಟ್ ಹಂಗಾರೆ ವೇಸ್ಟ್. ಅವಾಗ ನೀವು ಏನು ಮಣ್ಣು ಪರೀಕ್ಷೆ ಮಾಡಿದ್ರೆ ನಿಮ್ಗೆ ಜಾಸ್ತಿ ತೋರಿಸ್ತದೆ, ಆದ್ರೆ ಸಸ್ಯಗಳಿಗೆ ಹೀರ್ಕೊಳಕ್ ಆಗ್ತಾ ಇಲ್ಲ, ಸಸ್ಯಗಳಿಗೆ ಹೀರ್ಕೊಳಕ್ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ಎಲ್ಲಾ ಜಮೀನಲ್ಲೂ ಕೂಡ ಇದೆ. ನೀವು ಎಲ್ಲೇ ನೋಡಿ, ನಿಮಗೆ ಸಾರಜನಕದ ನೀವು ಇವತ್ತು ಏನಾರ ಸಾಯಿಲ್ ಟೆಸ್ಟಿಂಗ್ ಮಾಡಿಸಿದ್ರೆ, ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಕಮ್ಮಿ ಇದೆ, ಬಹಳ ಕಡಿಮೆ ಇದೆ ನೈಟ್ರೋಜನ್. ಫಾಸ್ಫರಸ್ ಮಾತ್ರ ಜಾಸ್ತಿ ಇರ್ತದೆ, ಯಾಕಂದ್ರೆ ಈ ಒಂದು ಕಾರಣ. ಹಾಗಾಗಿ ಇದನ್ನ ಏನ್ ಮಾಡ್ಬೇಕಾದ್ರೆ ಕೆಲವೊಂದು ಸೂಕ್ಷ್ಮ ಅಣುಜೀವಿಗಳು ಟ್ರಿಗಳಿದಾವೆ, ಫಂಗಸ್ಗಳು ಇದಾವೆ, ಆಸ್ಪರ್ಜಿಲಸ್ ಅಂತ ಹೇಳಿ ಒಂದು ಫಂಗಸ್, ಆಮೇಲೆ ಸುಡಮಾನಸ್ ಅಂತ ಹೇಳ್ಬಿಟ್ಟು ಒಂದು ಫಂಗಸ್, ಆಮೇಲೆ ಬ್ಯಾಸಿಲಸ್ ಮೆಗಟೀರಿಯಂ ಅಂತ ಒಂದು ಬ್ಯಾಕ್ಟೀರಿಯಾ. ಈ ಮೂರನ್ನು ಸೇರಿಸ್ಬಿಟ್ಟು ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳು ಅಂತ ಹೇಳ್ತೀವಿ ನಾವು, ಫಾಸ್ಫರಸ್ ಸಾಲುಬಲೈಸಿಂಗ್ ಮೈಕ್ರೋ ಆರ್ಗಾನಿಸಮ್. ಇದು ಕೂಡ ಜೈವಿಕ ಗೊಬ್ಬರನೇ, ಇದು ಕೂಡ ಸೇಮ್ ಅದೇ ಲಿಗ್ನೈಟ್ ಪೌಡರ್ ಇದು ಇರ್ತದೆ. ಈ ಗೊಬ್ಬರವನ್ನು ನಾವು ಯೂಸ್ ಮಾಡಿದ್ದೆ ಆದ್ರೆ ಭೂಮಿಯಲ್ಲಿ, ಇದು ಯಾವುದೇ ಬೆಳೆಗಾದ್ರೂ ಯೂಸ್ ಮಾಡಬಹುದು, ಯಾವುದೇ ಮಣ್ಣಿಗಾದ್ರೂ ಯೂಸ್ ಮಾಡಬಹುದು. ಇದೇನ್ ಮಾಡ್ತದೆ ಅಂದ್ರೆ ನಿಮ್ಮಲ್ಲಿ ಯಾವ್ದಾದ್ರೂ ಕೂಡ ಕಾಂಪ್ಲೆಕ್ಸ್ ಫಾರ್ಮಿಂಗ್ ಆಗಿರುವಂತದನ್ನ, ಈಗ ಮೆಗ್ನೀಷಿಯಂ ಫಾಸ್ಪೇಟ್ ಆಗಿರ್ತದೆ, ಐರನ್ ಫಾಸ್ಪೇಟ್ ಆಗಿರ್ತದೆ, ಅದೇನ್ ಮಾಡ್ತದೆ ಅಂದ್ರೆ ಬ್ರೇಕ್ ಮಾಡುತ್ತೆ, ಬ್ರೇಕ್ ಮಾಡಿ ಫಾಸ್ಪೇಟ್ ಅನ್ನ ರಿಲೀಸ್ ಮಾಡುದು. ಹಾಗೆ ಏನ್ ಮಾಡ್ತದೆ ಇದು ಗಿಡಗಳಿಗೆ ಸಿಗುವಂಗ್ ಮಾಡ್ತದೆ. ಇದು ಯಾವ್ದೇ ರೀತಿ ವಾತಾವರಣದಲ್ಲಿ ಫಿಕ್ಸ್ ಮಾಡಲ್ಲ, ಬಟ್ ಭೂಮಿಯಲ್ಲಿ ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಇರುವ ಫಾಸ್ಪರಸರನ್ನ ರಂಜಕವನ್ನ ಗಿಡಗಳಿಗೆ ತಗೊಳ್ಳಿಕ್ಕೆ ಈ ಒಂದು ಅನುಕೂಲ ಮಾಡ್ಕೊಳ್ಳುತ್ತೆ. ಅವಾಗ ಏನಾಗ್ತದೆ ನೀವು ಮತ್ತೆ ಪದೇ ಪದೇ ಜಾಸ್ತಿ ಹಾಕೋದ್ ಬೇಕಾಗಲ್ಲ, ಕಡಿಮೆ ಮಾಡ್ತಾ ಹೋಗ್ಬೋದು ಹಾಕೋದು. ನಿಮ್ಮಲ್ಲಿ ಭೂಮಿಯಲ್ಲಿ ಸುಮ್ನೆ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ, ನಮ್ಮಲ್ಲಿ ಸಸಿಗಳ ಸ್ಟಾಕ್ ಕೂಡ ಸಿಗ್ತಾ ಇರಲ್ಲ. ಹೌದು, ಆ ರೀತಿಯಾಗಿ ನಾವು ಇದನ್ನ ಈ ರಂಜಕಗ್ರ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗ, ಇದು ಎಲ್ಲ ಬೆಳೆಗಳಿಗೂ ಇವತ್ತು ಉಪಯುಕ್ತ ಆಗಿದೆ, ಎಲ್ಲ ಭೂಮಿಗಳಿಗೂ ಬೇಕಾಗಿದೆ. ಹಾಗಾಗಿ ಇದನ್ನು ಉತ್ತಮವಾಗಿ ಉಪಯೋಗ ಮಾಡಬಹುದು. ಈಗ ಇದ್ರ ಬಳಕೆನೂ ಸಹ ಈಗ ತಾವೇನ್ ತಿಳಿಸಿದ್ರಲ್ಲ ಅದೇ ತರನೇ ಬಳಸಬಹುದು, ಬೀಜ ಲೇಪನ ಮಾಡೋದ್ರ ಮೂಲಕ, ಕೊಟ್ಟಿಗೆ ಒಬ್ಬರದ್ದು ಬೆರೆಸೋದ್ರ ಮೂಲಕ, ಮತ್ತೆ ಇದು ನಾವೇನು ಸೀಡ್ಲಿಂಗ್ ಡಿಪ್ ಮಾಡಿ ಹಾಕ್ತಿವಲ್ಲ ಬೀಜ ಸಸಿಗಳನ್ನ ಅದ್ದು ಬಿಟ್ಟು ಹಾಕೋದು, ಅದೇ ರೀತಿ ವಿಧಾನನೇ ಬರ್ತದೆ. ಇನ್ನು ಪೊಟಾಶ್ ಕರಗಿಸುವ, ಇನ್ನೊಂದು ಪೊಟಾಶ್ ಕರಗಿಸಿಕೊಳ್ಳ ಸೂಕ್ಷ್ಮಾಣುಜೀವಿಗಳು ಇತ್ತೀಚೆಗೆ ಒಂದು 3-4 ವರ್ಷದಿಂದ ಇದೊಂದು ಕಣ್ಣು, ಇದು ಕೂಡ ಸೇಮ್ ಅಷ್ಟೇ. ಏನು ಹೇಗೆ ನಾವು ರಂಜಕ ಹೆಂಗೆ ಫಿಕ್ಸ್ ಆಗುತ್ತಲ್ಲ ಸಾಯಿಲ್ ಅಲ್ಲಿ, ಅದೇ ರೀತಿ ಪೊಟಾಶ್ ಕೂಡ ಫಿಕ್ಸ್ ಆಗ್ತದೆ. ಪೊಟಾಶಿಯಂ ಮೆಗ್ನೀಷಿಯಂ ಪೊಸಾಟ್ ಆಗ್ತದೆ, ಐರನ್ ಪೊಟಾಶ್ ಆಗ್ತದೆ, ಅವು ಕೂಡ ಈ ಪ್ರೊಟೂರಿಯಾ ಅಂತೇಳಿ ಒಂದು ಆರ್ಗಾನಿಸಮ್, ಪೊಟಾಶ್ ಕರಗಿಸುವ ಸೂಕ್ಷ್ಮಾಣುಜೀವಿ. ಇದು ಕೂಡ ಏನ್ ಮಾಡ್ತದೆ, ನಾವು ಅಪ್ಲೈ ಮಾಡಿದ್ರೆ ಈ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಇರುವ ಪೊಟಾಶ್ ಅನ್ನ ಬ್ರೇಕ್ ಮಾಡಿ ಪೊಟಾಶ್ ಅನ್ನ ಗಿಡಗಳಿಗೆ ಕೊಡ್ಲಿಕ್ಕೆ ಯೂಸ್ ಮಾಡ್ತದೆ. ಇದು ಕೂಡ ಉತ್ತಮವಾದದ್ದು. ಸರಿ ನಾಗರಾಜ್ ಅವರೇ, ಈಗ ಮಣ್ಣು ಪರೀಕ್ಷೆನಲ್ಲಿ ನಮ್ಮ ಭೂಮಿನಲ್ಲಿ ರಂಜಕ ಮತ್ತೆ ಪೊಟ್ಯಾಶು ಯಾವ ಪ್ರಮಾಣದಲ್ಲಿ ಇರಬೇಕು, ಅಷ್ಟು ಪ್ರಮಾಣದಲ್ಲಿ ಇದೆ ಅಂತ ಫಲಿತಾಂಶ ನಮಗೆ ಸಿಗುತ್ತೆ. ಆದ್ರೆ ಅದು ಗಿಡಗಳಿಗೆ ಪೂರೈಕೆ ಆಗ್ತಿಲ್ಲ ಅಂತ ನಮ್ಗೆ ಹೆಂಗ್ ಗೊತ್ತಾಯ್ತು? ಗಿಡಗಳಿಗೆ ರೋಗ ಬರುವಂತದ್ದು, ಯಾಕಂದ್ರೆ ಪೊಟಾಶ್ ಅಂಶ ಕಮ್ಮಿ ಆದಾಗ ಕಾಳು ಕಟ್ಟದ ಕಡೆ, ಕಾಳು ಕಟ್ಟ ಕಮ್ಮಿ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ, ಈಗ ತೆಂಗಿನಕಾಯಿಲೆಲ್ಲ ಇದು ಕಾಳು ಸರಿ ಕಟ್ಟಲ್ಲ ಉಂಡುಡುಕ ಆಗ್ತದೆ, ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಅವಾಗ ಏನಾಗ್ತದೆ ಅಂದ್ರೆ ಪೊಟಾಶ್ ಕಮ್ಮಿ ಇದೆ ಅಂತೇಳಿ ಮತ್ತೆ ಪೊಟಾಶ್ ನಾವು ಹಾಕಿ ಅಂತೀವಿ ಅಲ್ವಾ, ಸಾಯಿಲ್ ಟೆಸ್ಟ್ ಮಾಡಿದಾಗ ಪೊಟಾಶ್ ಅಂಶ ಜಾಸ್ತಿ ಇರುತ್ತೆ, ಬಟ್ ಸಸಿಗಳ ಗುಣಗಳು ನೋಡಿದಾಗ ಇದ್ರೆಲ್ಲ ಪೊಟಾಶ್ ಕಮ್ಮಿ ಇದೆ ಅಂತೇಳಿ ಸುಮ್ನೆ ರೆಕಮೆಂಡೇಶನ್ ನಾವು ಮಾಡ್ತೀವಿ ಪೊಟಾಶ್ ಹಾಕಿ ಅಂತ. ಅವಾಗ ಏನಾಗ್ತದೆ ಅದ್ರ ಜೊತೆಗೆ ಕರಗಿಸುವ ಸೂಕ್ಷ್ಮಾಣುಜೀವಿ ಹಾಕಿದಾಗ ನೀವು ಮತ್ತೆ ಪೊಟಾಶ್ ಹಾಕಿದ್ರೆ ಮತ್ತೆ ಹಂಗೆ ಆಗ್ತದೆ, ಹೌದು ಹಾಗೆ ಉಳ್ಕೊಳ್ಳೋದು ಪೊಟಾಶ್ ಹಾಗೆ ಉಳ್ತದೆ. ಏನು ನೀವು 100 KG ಹಾಕಿದ್ರೆ 30 KG ತಗೋಬಹುದು, ಇನ್ನು 70 KG ಏನಾಗ್ತದೆ ಮಣ್ಣಲ್ಲಿ ಫಿಕ್ಸ್ ಆಗೋಗ್ತದೆ. ಆ ರೀತಿಯಾಗಿ ನಾವು ಇದನ್ನ ಬಳಸೋ. ಈಗ ರಂಜಕದ ಕೊರತೆ ಆದರೂ ಸಹ ಅದು ಒಂದು ಬೇರೆ ರೀತಿಯಲ್ಲೇ ರೋಗ ಲಕ್ಷಣದ ರೀತಿಯಲ್ಲಿ ಕಂಡುಬರುತ್ತೆ. ಎಲ್ಲ ಸೂಕ್ಷ್ಮಾಣುಗಳು ಯಾವುದೇ ಒಂದು ನ್ಯೂಟ್ರಿಯೆಂಟ್ಸ್ ಇದೆಯಲ್ಲ 3-4 ಪೋಷಕಾಂಶಗಳು, ಯಾವುದು ಕೊರತೆ ಆದ್ರೂ ಕೂಡ ನಿಮ್ಮಲ್ಲಿ ಸಸಿಯಲ್ಲಿ ಕಂಡುಬಿಡುತ್ತದೆ. ಈ ಒಂದು ಅಂಶ ಕೊರತೆ ಆದ್ರೆ ಇದು ಬರ್ತದೆ ಅಂತೇಳಿ ಗೊತ್ತಾಗ್ತದೆ. ಹಾಗಾಗಿ ಈಗ ನಾವು ಏನು ರಾಸಾಯನಿಕ ಗೊಬ್ಬರಗಳನ್ನ ನಾವೇನು ಬಳಸ್ತಾ ಇದಾರಲ್ಲ ರೈತರು, ಅದಷ್ಟು ಏನು ಸಂಪೂರ್ಣವಾಗಿ ಸಸ್ಯಗಳು ಹೀರ್ಕೋತಾವೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಹೌದೌದು, ನಾವು ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬಿಟ್ಟು ಅದರ ಫಲಿತಾಂಶದ ಆಧಾರದ ಮೇಲೆ ನಮ್ಮ ಇಳುವರಿ ಎಷ್ಟು ಬರ್ತಾ ಇದೆ, ನ್ಯೂನತೆ ಏನಾರ ಇದೆಯಾ ಅನ್ನೋದನ್ನ, ನಿಮ್ಮ ಮಣ್ಣು ಪರೀಕ್ಷೆಯಲ್ಲಿ ಪೊಟಾಶ್ ರಂಜಕ ಜಾಸ್ತಿ ಇದೆ ಅಂದ್ರೆ ನೀವು ರಂಜಕ ಕರಗಿಸುವ ಅಥವಾ ಪೊಟಾಶ್ ಕರಗಿಸುವ ಸೂಕ್ಷ್ಮಾಣುಜೀವಿ ಉಪಯೋಗ ಮಾಡೋದು ತುಂಬಾ ಒಳ್ಳೇದು. ಒಳ್ಳೇದು, ಜಾಸ್ತಿ ಇದ್ರೆ ಆದ್ರೆ ಯಾಕೆ ಗಿಡಗಳ ಹೆಂಗ್ ಆಗ್ತಿದೆ ಅಂದ್ರೆ ಈ ರೀತಿ ಕಾರಣ ಇರ್ತದೆ. ಹಾಗೆ ಅವನ್ನ ಯೂಸ್ ಮಾಡಿದ್ರೆ ಬೆಳೆಗಳಿಗೆ ಇದು ಹಿತವಾಗಿ ಸಿಗ್ತದೆ. ಇನ್ನೊಂದು ಇದರಲ್ಲಿ ರಂಜಕ ಪೊಟಾಶ್ ಅಲ್ಲಿ ಮೈಕೋರಜ ಅಂತ ಹೇಳಿ ಇನ್ನೊಂದು ಸೂಕ್ಷ್ಮಾಣುಜೀವಿ, ವ್ಯಾಮ್ ಅಂತ ಹೇಳ್ತೀವಿ, ಇದು ಇತ್ತೀಚೆಗೆ ತುಂಬಾ ಜನಪ್ರಿಯವಾಗ್ತಿದೆ. ಆಕ್ಚುಲಿ ಇವತ್ತು ಇಸ್ರೇಲ್ ಅಲ್ಲಿ ಇದು ತುಂಬಾ ಮಹತ್ವ ಪಡೆದಿದೆ. ಏನದು ವ್ಯಾಮ್ ಅಂದ್ರೆ? ವ್ಯಾಮ್ ಅಂದ್ರೆ ವ್ಯಾಸಿಕ್ಯುಲರ್ ಅರ್ಬೆಸ್ಕ್ಯುಲರ್ ಮೈಕೋರೈಜ ಅಂತ ಹೇಳ್ಬಿಟ್ಟು, ಇದೊಂದು ಶಿಲೀಂಧ್ರ ಫಂಗಸ್, ವ್ಯಾಮ್ ಫಂಗಸ್ ಅಂತ ಹೇಳ್ಬಿಟ್ಟು ಮಣ್ಣಲ್ಲೇ ಮಿಕ್ಸ್ ಮಾಡಿರೋ ಸೂಕ್ಷ್ಮಾಣುಜೀವಿಗಳನ್ನ ಅದು ವ್ಯಾಮ್ ಫಂಗಸ್ ಅಂತ ಹೇಳ್ತೀವಿ. ಇದು ನಾವು ಎಲ್ಲೆಲ್ಲಿ ಬರ ತುಂಬಾ ಚೆನ್ನಾಗುತ್ತೆ ಸ್ಟ್ರೆಸ್ ಕಂಡೀಷನ್ ಅಲ್ಲಿ. ಈಗ ನೀರಿನ ಅಂಶ ಕಮ್ಮಿ ಇದೆ, ನೀವು ನೋಡಬಹುದು. ನಾವು ಇಸ್ರೇಲ್ ನೋಡಿ, ಒಂದ್ ಎಕರೆ ನೀವು ತಗೊಂಡಾಗ ಎಲ್ಲೋ ಹೈಟ್ ಒಂದೇ ನಮೂನೆ ಇರ್ತದೆ ಪ್ಲಾಂಟ್ ಗ್ರೋತ್. ಈಗ ಎಲ್ಲೋ ಐದೇಡಿ ಎಲ್ಲೋದು ಐದೇಡಿ ಇರುತ್ತೆ, ನೀವು ನೋಡಿರ್ಬೋದು ಟಿವಿನಲ್ಲಿ ಅಥವಾ ಯಾವ್ದರಲ್ಲಿಗಳಲ್ವಾ. ಇಸ್ರೇಲ್ ಅಲ್ಲಿ ಈ ಮೈಕ್ರೋರೈಜನ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ. ಏನಾಗ್ತಂದ್ರೆ ನಮಗೆ ಇದು ಒಂದ್ ಎಕರೆ ಜಾಗ ಇದೆ ಅಂದ್ರೆ ಒಂದೇ ಎಕರೆ ಪೂರ್ತಿಯಲ್ಲೂ ಕೂಡ ನಿಮಗೆ ಒಂದೇ ರೀತಿ ನ್ಯೂಟ್ರಿಯನ್ಸ್ ಅಂಶ ಸಿಗೋದಿಲ್ಲ. ಈಗ ಒಂದು ಮೂಲೆಯಲ್ಲಿ ನೈಟ್ರೋಜನ್ ಕಮ್ಮಿ ಇರಬಹುದು, ಇನ್ನೊಂದು ಮೂಲೆಯಲ್ಲಿ ಫಾಸ್ಫರಸ್ ಕಮ್ಮಿ ಇರಬಹುದು, ಇನ್ನೊಂದು ಮೂಲೆಯಲ್ಲಿ ಪೊಟಾಶ್ ಕಮ್ಮಿ ಇರಬಹುದು. ಆ ರೀತಿ ಪರಿಸ್ಥಿತಿ ಇರ್ತದೆ. ಆಗ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ನೀವು ನೋಡಿ ಯೂನಿಫಾರ್ಮಿಟಿ ಇಲ್ಲ ನಮ್ಮಲ್ಲಿ ಪ್ಲಾಂಟ್ಸ್. ಒಂದು ಸ್ವಲ್ಪ ಗಿಡ್ಡ ಇರ್ತದೆ, ಅವಾಗ ಏನಾಗ್ತದೆ ನಮ್ಗೆ ಮೆಕಾನಿಕಲ್ ಹಾರ್ವೆಸ್ಟ್ ತುಂಬಾ ಕಷ್ಟ. ಹೌದು, ಒಂದೇ ನಮ್ನೆ ಹೈಟ್ ಇದೆ ಅಂದ್ರೆ ನಾವು ಮೆಕಾನಿಕಲ್ ಹಾರ್ವೆಸ್ಟ್ ತುಂಬಾ ಈಸಿ, ಮೆಷಿನ್ ಹಾರ್ವೆಸ್ಟಿಂಗ್ ಈಸಿ ಆಗ್ತದೆ. ಆಗ ಏನಾಗ್ತದೆ ಅಂದ್ರೆ ಈ ಮೈಕ್ರೋಜನ್ ಯೂಸ್ ಮಾಡಿದ್ರೆ ಇದು ಫಂಗಸ್, ಈಗ ನಾವೀಗ ಹತ್ತಿ ತರ ಬೆಳ್ಕೊಳ್ತಿದ್ದು ನಾವು ಇದನ್ನ ಹಾಕಿದ್ರೆ ಇದು ಕೂಡ 4-5 ಕೆಜಿ ಬೇಕು ಒಂದ್ ಎಕರೆಗೆ. ನೀವು ಹಾಕ್ಬಿಟ್ಟು ಏನಾಗ್ತದೆ ಅಂದ್ರೆ ಇದು ಬೇರಿನ ಜೊತೆನೆ ಬೆಳ್ಕೊಳ್ಳುತ್ತೆ. ಬೇರಿನ ಜೊತೆನೆ ಬೆಳ್ಕೊಂಡು ಈಗ ಏನಾಗ್ತದೆ, ನೀವು ಒಂದು ಗಿಡ ತಗೊಳ್ರಿ, ಒಂದು ಯಾವ್ದೇ ಗಿಡ ತಗೊಂಡ್ರೆ ಅದು ರೂಟ್ ಜೋನ್ ಎಷ್ಟಿರುತ್ತೆ, 1-2 ಅಡಿ ಅಷ್ಟೇ ಅಲ್ವಾ. ಒಂದ್ ಗಿಡ ತಗೊಂಡ್ರೆ ಅದು ಸುತ್ತಲೂ ಅಲ್ಲ 1.5 ಅಡಿ ತಂಕೋಬಹುದು. ನಿಮ್ಗೆ ಆ 1.5 ಅಡಿ ಒಳಗೆ ಪೋಷಕಾಂಶಗಳ ಕೊರತೆ ಆಗ್ಬಹುದು, ಒಂದೊಂದ್ಸರಿ ನೀರಿನ ಕೊರತೆನೂ ಆಗ್ಬಹುದು, ಪೋಷಕಾಂಶಗಳ ಕೊರತೆನೂ ಆಗ್ಬಹುದು. ಅಂತ ಸಂದರ್ಭದಲ್ಲಿ ನಿಮ್ಮ ಗಿಡ ಏನಾಗ್ತದೆ ಅಂದ್ರೆ ಸರಿ ಬೆಳವಣಿಗೆ ಆಗಲ್ಲ. ಇದು ನೀವು ಏನಾದ್ರು ಮೈಕ್ರೋರೈಸ ಯೂಸ್ ಮಾಡಿದ್ರೆ ಇದೇನ್ ಮಾಡ್ತದ, ಬೇರಿನ ಸಹಯೋಗದಿಂದ ಬೆಳ್ಕೊಂಡು ಸುಮಾರು 10 ಮೀಟರ್ ಅಷ್ಟು ಹೋಗ್ತದೆ ಫಂಗಸ್. ಫಂಗಸ್ ಗೊತ್ತಲ್ಲ, 10 ತರ ಇರ್ತದೆ. ಅದು ಬೇರಿಂದ ಬೆಳ್ಕೊಂಡು ಸುಮ್ಮನೆ ಹೋಗ್ತಾನೆ ಇರುತ್ತೆ 10 ಮೀಟರ್ ತನಕ. ನಿಮ್ಗೇನಾದ್ರೂ ಒಂದು ಯಾವ್ದೇ ಒಂದು ಸಂದರ್ಭದಲ್ಲಿ ಈ 1.5 ಅಡಿ ಒಳಗೆ ಏನಾದ್ರು ಪೋಷಕಾಂಶಗಳ ಕೊರತೆ ಉಂಟಾದ್ರೆ ಇದೇನ್ ಮಾಡ್ತಂದ್ರೆ ಆ ಬಿಯಾಂಡ್ ರೂಟ್ ಜೋನ್ ಇಂದ, ರೂಟ್ ಜೋನ್ ಹೊರಗಡೆಯಿಂದ ಕೂಡ ಇರ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಅವಾಗ ಏನಾಗ್ತದೆ ಅಂದ್ರೆ ಪ್ಲಾಂಟ್ ಕರೆಕ್ಟ್ ಆಗಿರ್ತದೆ ಅಲ್ವಾ. ಹಾಗಾಗಿ ಇದು ಬಹಳ ಉತ್ತಮ, ಮತ್ತೆ ಪೋಷಕಾಂಶಗಳ ಹೀರುವಿಕೆಯಲ್ಲಿ ತುಂಬಾ ಮಹತ್ವ ಪಡ್ತದೆ. ಮತ್ತೆ ಮಾಯಿಶ್ಚರ್, ತೇವಾಂಶವನ್ನು ಹೀರ್ಕೊಳ್ಳಿ ಬಹಳ ಮುಖ್ಯ, ಬಹಳ ಮುಖ್ಯ. ಹಂಗಾಗಿ ಫೆಡರಲ್ ಗೌರ್ಮೆಂಟ್ ಇರ್ಬೋದು, ನಮ್ಮ ಸ್ಟೇಟ್ ಗೌರ್ಮೆಂಟ್ ಇದಕ್ಕೆ ತುಂಬಾ ಮಹತ್ವನ ಕೊಡ್ತಾ ಇದೆ. ಯಾಕೆಂತೇಳಂದ್ರೆ ಇವತ್ತಿನ ದಿವಸ ಭೂಮಿಯಲ್ಲಿ ನೀರು ಹಿಡ್ಕೊಳ್ಳುವಂತ ಶಕ್ತಿನೇ ಕಡಿಮೆ ಆಗಿದೆ ಅಲ್ವಾ. ನಿಮಗೆ 20 ಮೀಟರ್ ಕೂಡ ನೀರು ಹೋಗ್ತದೆ, ಅಂತ ಒಂದು ಶಕ್ತಿ ಸೂಕ್ಷ್ಮಾಣ ಜೀವಿಗೆ. ಹಾಗಾಗಿ ಇವತ್ತು ಇಸ್ರೇಲ್ ಅಲ್ಲಿ ಕಂಪಲ್ಸರಿ ಮೈಕ್ರೋರೈಜನ್ ತುಂಬಾ, ಅಲ್ಲೇ ಒಂದು ಹಣಿಗೂ ಲೆಕ್ಕ ಹಾಕ್ತಾರೆ, ಒಂದು ಡ್ರಾಪ್ ನೀರಿಗೂ ಕೂಡ ಲೆಕ್ಕ ಹಾಕ್ತಾರೆ. ಹಾಗಾಗಿ ಅಂತದಲ್ಲಿ ತುಂಬಾ ಯೂಸ್ ಆಗ್ತದೆ. ನಮ್ಮಲ್ಲಿ ಕೂಡ ಇದು ಯಥೇಚ್ಛವಾಗಿ ಈಗ ಬಳಕೆ ಆಗ್ತಾ ಇದೆ, ಎಲ್ಲ ಕಡೆ ಸಿಗ್ತಾ ಇದೆ. ಇದು ತುಂಬಾ ಇನ್ನು ಪ್ರಚಾರ ಜಾಸ್ತಿ ಬೇಕಾಗಿದೆ. ಈಗ ಅಕಸ್ಮಾತ್ ನೋಡಿ ಕಟಾವಿಗೆ ಬಂದಿದೆ, ಸ್ವಲ್ಪ ನೀರಿದ್ರೆ ಚೂರು ತೇವಾಂಶ ಇದ್ದಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಸ್ವಲ್ಪ ಬೆಳೆ ಅಂತೇಳಿ ಅನ್ನುವಂತ ಸಂದರ್ಭದಲ್ಲಿ ಇದು ಬಹಳ ಅನುಕೂಲ ಅಲ್ವಾ. ತೇವಾಂಶವನ್ನು ಹಿಡಿದಿಟ್ಟುಕೊಂಡು ಪೂರೈಕೆ ಮಾಡಿಕೊಡುತ್ತಿತ್ತು ನಿಮ್ಗೆ 20 ಮೀಟರ್ ಅಲ್ಲಿದ್ದು ಕೂಡ ನಿಮಗೆ ಪೂರೈಕೆ ಮಾಡುತ್ತೆ. ಹಾಗಾಗ್ಬಿಟ್ಟಿದ್ದನ್ನ ಸುಮಾರು 1 ಎಕರೆಗೆ 4-5 ಕೆಜಿ ಬೇಕಾಗ್ತದೆ. ಇದು ಮಣ್ಣಿನ ರೂಪದಲ್ಲೇ ಇರ್ತದೆ, ಇದು ಕೂಡ ಜೈವಿಕ ಗೊಬ್ಬರ. ಯಾವುದೇ ಜೈವಿಕ ಗೊಬ್ಬರಕ್ಕೆ ತುಂಬಾ ಕಾಸ್ಟ್ ಇಲ್ಲ. ನಾವೇನು ಸುಮ್ಮನೆ ಒಂದು ಔಷಧಿ 1 ಲೀಟರ್ 2,000-3,000 ಔಷಧಿ ಹೊಡಿತೀವಿ ಅಲ್ವಾ, ಇದೇನು ನಿಮಗೆ 5 ಕೆಜಿ ತಗೊಂಡ್ರು ಕೂಡ 300-400 ರೂಪಾಯಿ ಆಗ್ತದೆ. ಮತ್ತೆ ಇದ್ರ ರೈತ ಸಂಪರ್ಕ ಅದ್ರ ಕೂಡ ಸಬ್ಸಿಡಿಯಲ್ಲೂ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಗಮನ ಕೊಟ್ಟು ರೈತ ಸಂಪರ್ಕ ಅದ್ರಲ್ಲಿ ಸಿಗದೇ ಇದ್ರು ಕೂಡ ಒಂದೊಂದ್ಸಾರಿ ಮಾರ್ಕೆಟ್ ಅಲ್ಲೂ ಸಿಗ್ತಾ ಇದೆ. ಅಂದ್ರೆ ಬೇಕು ಅಂತೇಳಿ ಅನ್ನೋದನ್ನ ಮುಂಚಿತವಾಗಿನೇ ರೈತ ಸಂಪರ್ಕ ಕೇಂದ್ರದಲ್ಲಿ ಅಥವಾ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದ್ರೆ ಇಲ್ದೆ ಹೋದ್ರೆ ತರಿಸ್ಕೊಡ್ತಾರೆ. ಇಲ್ಲ ನಮ್ಮ ಯೂನಿವರ್ಸಿಟಿ ಬಂದ್ರೆ ಯಾವಾಗಲೂ ಸಿಗ್ತದೆ. ಸಿಗುತ್ತೆ, ಓಹೋ ಹೌದಾ, ಯಾವಾಗಲೂ ಎಲ್ಲ ಜೈವಿಕ ಗೊಬ್ಬರಗಳು ಸಿಗುತ್ತೆ. ಸಿಗುತ್ತೆ ಎಲ್ಲ ಜೈವಿಕ, ಇಲ್ಲಿ ದುಡ್ಡು ಕೊಡ್ತಾ ಹೋಗಬೇಕಾಗುತ್ತದೆ. 100 ರೂಪಾಯಿ ಕೆಜಿ ಇರ್ತದೆ, 1 ಕೆಜಿಗೆ 100 ರೂಪಾಯಿ ಆರಾಮಾಗಿ ಕೊಡ್ಬೋದು, ಏನ್ ತೊಂದ್ರೆ ಇಲ್ಲ. ನಿಮ್ಗೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ, 1 ಎಕರೆಗೆ 2-3 ಕೆಜಿ ಹಾಕೋದ್ರಿಂದ ಏನ್ ತೊಂದ್ರೆ ಇಲ್ಲ. ಇನ್ನು ನಾಗರಾಜ್ ಅವರೇ, ಈಗ ರೈತರು ಈ ಜೈವಿಕ ಗೊಬ್ಬರವನ್ನ ಬಳಸೋದಕ್ಕೆ ಮುಂಚೆ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು? ಜೈವಿಕ ಗೊಬ್ಬರವನ್ನು ಬಳಕೆಯಿಂದ ಮುಂಚೆ ಅಂದ್ರೆ, ಈಗ ಜೈವಿಕ ಗೊಬ್ಬರಗಳನ್ನ ನಾವು ಬೆಳೆ, ಈಗ ಅಕಸ್ಮಾತ್ ದಳ ದಾನ ಇದ್ರೆ ರೈಸೋಬಿಯಮ್ಮೆ ಬಳಸಬೇಕು. ಮತ್ತೆ ಈ ರಂಜಕ ಮತ್ತೆ ಪೊಟಾಶ್ ಕರಗಿಸುವ ಮತ್ತು ವ್ಯಾಮ್ ಇವನ್ನ ಯಾವುದೇ ಕ್ರಾಪ್ಗಳಾದ್ರೂ ಯೂಸ್ ಮಾಡಬಹುದು, ಯಾವ್ದಕ್ಕೆ ಬೇಕಾದ್ರೂ ಎಲ್ಲ ಬೆಳೆಗಳಿಗೆ ಯೂಸ್ ಮಾಡಬಹುದು, ಅದ್ರದ್ದು ಏನ್ ತೊಂದರೆ ಇಲ್ಲ. ಮತ್ತೇನಾಗ್ತದೆ, ನಾವು ಹೇಳೋ ಬೀಜ ಲೇಪನ ಮಾಡಬೇಕಾದ್ರೆ ಇದನ್ನ ಡೈರೆಕ್ಟ್ ಸೂರ್ಯನ ಬೆಳಕಿಂದ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ. ಸಡನ್ ಆಗಿ ಸೂರ್ಯನ ಬೆಳಕು ಬಿದ್ರೆ, ಶಾಖ ಬಿದ್ರೆ ಏನಾಗ್ತದೆ ಅಂದ್ರೆ ಅದು ಜೀವಾಂಶಗಳು ಸಾಯೋ ಚಾನ್ಸಸ್ ಇರುತ್ತೆ. ಆಮೇಲೆ ಅಂಗಡಿಯಿಂದ ತಂದ ಮೇಲೆ ಅದನ್ನ ತಗೊಂಡ್ಬಿಟ್ಟು ಎಲ್ಲರೂ ಮಾಡಬಾರ್ದು. ಆಮೇಲೆ ಈಗೇನಾಗ್ತದೆ ಅಂದ್ರೆ, ಈಗ ಡೇಟ್ ಇರ್ತದೆ, ಈಗ ಒಂದು ಜೈವಿಕ ಗೊಬ್ಬರ ಅಂದ್ರೆ 6 ತಿಂಗಳ ಎಕ್ಸ್ಪೈರಿ ಡೇಟ್ ಇರ್ತದೆ. 6 ತಿಂಗಳ ಒಳಗೆ ಆ ಜೈವಿಕ ಗೊಬ್ಬರವನ್ನು ಉಪಯೋಗ ಮಾಡಬೇಕಾಗ್ತದೆ. ಒಂದ್ ವೇಳೆ ಅವ್ರು ಏನಾದ್ರು ಬಳಸೋದು ನಾಳೆ ಅಂತ ಹೇಳಂದ್ರೆ 2 ದಿವಸ ಮುಂಚೆ ತಂದಿಟ್ಕೊಂಡು ಅದನ್ನ ಒಳ್ಳೆ ರೀತಿ ನಿರ್ವಹಣೆ ಮಾಡಿ ಬಳಸಿದ್ರೆ ಒಳ್ಳೆ ಪರಿಣಾಮ ಬರ್ತದೆ. ಏನಾಗ್ತದೆ, ನಾವು ಅದು ಜೈವಿಕ ಗೊಬ್ಬರಗಳಿಗೂ ಮಾನದಂಡ ಮಾಡಿದೆ, ಈಗ ಸೆಂಟ್ರಲ್ ಗವರ್ಮೆಂಟ್ ಫರ್ಟಿಲೈಸರ್ಸ್ ಕಾರ್ಪೊರೇಷನ್ ಮಾಡಿದೆ. ನಾವೇನಾದ್ರೂ ಟೆಸ್ಟಿಂಗು ಮಾಡಬಹುದು. ಈಗ 1 ಗ್ರಾಮ್ ಜೈವಿಕ ಗೊಬ್ಬರ ತಗೊಂಡ್ರೆ, ಈಗ 6 ತಿಂಗಳು 5 ತಿಂಗಳೊಳಗೆ ನಾವೇನೋ ಸ್ಯಾಂಪಲ್ ತಗೊಂಡು ಅನಾಲಿಸಿಸ್ ಮಾಡಿದ್ರೆ, 1-0 ಹಾಕಿದ್ರೆ ಎಷ್ಟು ಸೂಕ್ಷ್ಮಜೀವಿ, 8 ಸೂಕ್ಷ್ಮಜೀವಿ ರೈಸೋಬಿಯಮ್ ತಗೊಂಡ್ವಿ ನಾವು. 1 ಗ್ರಾಮ್ ರೈಸೋಬಿಯಮ್ ಜೈವಿಕ ಗೊಬ್ಬರ ತಗೊಂಡ್ರೆ ಅದರಲ್ಲಿ 10 ಲಕ್ಷ ರೈಸೋಬಿಯಮ್ 1 ಗ್ರಾಮ್ ಅಲ್ಲಿ ಇರಬೇಕು. 1 ಗ್ರಾಮ್ ಜೈವಿಕ ಗೊಬ್ಬರದ ನಾವು ಅನಾಲಿಸಿಸ್ ಮಾಡಿದ್ರೆ 10 ಲಕ್ಷದಿಂದ